ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ. ವಿಜಯಪುರದ ಬಳಿ ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪಾದನಾ ಘಟಕ ಸ್ಥಾಪನೆಗೆ 10 ಎಕರೆ ಜಮೀನು. ದೇಶದಲ್ಲಿ ಹಸಿರು ಹೈಡ್ರೋಜನ್ ಉತ್ಪಾದನೆಗೆ ವಿಶೇಷ ಒತ್ತು, ಕೇಂದ್ರ ಪೆಟ್ರೋಲಿಯಂ ಸಚಿವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇತ್ತೀಚೆಗೆ ಸಕಲೇಶಪುರದಲ್ಲಿ ಆಯೋಜಿಸಿದ್ದ ಬೆಳೆಗಾರರ ಸಮ್ಮೇಳನದ ಆಯ್ದ ಅಂತಿಮ ಭಾಗವನ್ನ ಕೇಳೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಕೆ ಸುರೇಶ್, ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಹಾಗೂ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಅವರ ವಿಚಾರಗಳನ್ನು ಪ್ರಸಾರ ಮಾಡುತ್ತೇವೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಕೆ ಸುರೇಶ್ ಅವರ ಮಾತುಗಳು. ಹಾಸನ ಜಿಲ್ಲೆ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಾಫಿ ಬೆಳೆಗಾರರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಿಮಗೆ ಶಕ್ತಿ ಇದೆ, ಆ ಸಮಸ್ಯೆಯನ್ನ ಬಗೆಹರಿಸಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಕುಮಾರಣ್ಣ ಅವರಿಗೆ ನಾನು 2-3 ಸಲ ಭೇಟಿ ಮಾಡಿ ಮನವಿಯನ್ನ ಸಹ ಕೊಟ್ಟಿದ್ದೀನಿ. ನಮ್ಮ ಕೇಂದ್ರ ಸಚಿವರಿಗೂ ಸಹ ಮನವಿಯನ್ನ ಕೊಟ್ಟಿದ್ದೀವಿ. 10 ಹಲವಾರು ಸಮಸ್ಯೆಗಳಿದೆ. ಹಾಗಾಗಿ ಎಲ್ಲರೂ ಹೇಳಿದರೆ ವಿಶೇಷವಾಗಿ ಕಾರ್ಯಕ್ರಮ ಬಹುಶಃ ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂಥದ್ದು. ಇಬ್ರು ಕೇಂದ್ರ ಸಚಿವರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮತ್ತು ಪಿಯೂಷ್ ಗೋಯಲ್ಜಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾಫಿ ಬೆಳೆಗಾರರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ, ಕಾಫಿ ಬೆಳೆಗಾರ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮ ಮಾತುಗಳನ್ನ ಕೇಳಿಕ್ಕೆ ಎಲ್ಲ ನಮ್ಮ ಕಾಫಿ ಬೆಳೆಗಾರರು ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ತಾವು ಮಾತಾಡುವುದ್ರ ಮುಖಾಂತರ ಇವತ್ತು 58 ಆನೆಗಳು ಬಿಕ್ಕೋಡಿನಲ್ಲಿ ವಾಸಿಸ್ತಕ್ಕಂಥದ್ದು, ಜನರು ಭಯಭೀತಿಯಿಂದ ಬದುಕತಕ್ಕಂಥದ್ದು, ಹೊರಗಡೆ ಪ್ರಪಂಚಕ್ಕೆ ಮಾತ್ರ ಕಾಫಿ ಬೆಳೆಗಾರರು ಸಮೃದ್ಧಿಯಾಗಿದ್ದಾರೆ ಅಂತಕ್ಕಂಥದ್ರು, ಆದ್ರೆ ಒಳಗಡೆ ಇರತಕ್ಕಂಥ 100 ಆತಂಕಗಳು ಇಲ್ಲಿದೆ. ಹಾಗಾಗಿ ರೈತರಿಂದ ಹಿಡಿದು ಕಾಫಿ ಬೆಳೆಗಾರರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ 10 ಹಲವಾರು ಸಮಸ್ಯೆಗಳಿದೆ. ಹಾಗಾಗಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ತಾವುಗಳು ಇದನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದು ನಾನು ಮನವಿಯನ್ನು ಮಾಡ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಎಲ್ಲ ನನ್ನ ಕಾಫಿ ಬೆಳೆಗಾರರಿಗೂ ಸಹ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಕೆ ಸುರೇಶ್ ಅವರ ವಿಚಾರಗಳನ್ನ ಕೇಳಿದಿರಿ. ಎಷ್ಟು ಕಾಡು ಕಬ್ಬಕ್ಕಿ, ಎಷ್ಟು ಕಾಡು ಕಬ್ಬಕ್ಕಿ, ನಾ ಹೊಲದೊಳಗಿರುವೆ ಒಬ್ಬಾಕಿ, ಎಷ್ಟು ಕಾಡು ಕಬ್ಬಕ್ಕಿ, ನಾ ಹೊಲದೊಳಗಿರುವೆ ಒಬ್ಬಾಕಿ, ಎಷ್ಟು ಕಾಡು ಕಬ್ಬಕ್ಕಿ. ಈಗ ಕೇಳೋಣ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರ ವಿಚಾರಗಳನ್ನ. ನಮ್ಮ ಕಾಫಿ ಗ್ರೋಯರ್ಸ್ ಫೆಡರೇಷನ್ ಅಧ್ಯಕ್ಷರು ಮತ್ತು ಹಲವಾರು ಸದಸ್ಯರುಗಳು ಪಿಯೂಷ್ ಗೋಯಲ್ ಅವರನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ. ಅವರಿಗೆ ಬರತಕ್ಕಂತ ನಿಟ್ಟಿನಲ್ಲಿ ತಾವು ಸಹ ಮನವಿ ಮಾಡಬೇಕು ಅಂತಕ್ಕಂಥದ್ದನ್ನ ನನ್ನ ಗಮನಕ್ಕೆ ತಂದಿದ್ರು. ಇವತ್ತು ಅವರು ನಮ್ಮೆಲ್ಲರಿಗೆ, ಅದರಲ್ಲೂ ವಿಶೇಷವಾಗಿ ನಿಮ್ಮೆಲ್ಲರಿಗೆ ಗೌರವ ಕೊಟ್ಟು ಇವತ್ತೇನು ಸಭೆಗೆ ಬಂದಿದ್ದಾರೆ. ಬಹುಶಃ ಈಗಿನ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಜೊತೆಯಲ್ಲಿ ಪಿಯೂಷ್ ಗೋಯಲ್ ಅವರು ಇರ್ತಾರೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಇದೆ. ಇವತ್ತು ಹಲವಾರು ವಿಷಯಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡಿದ್ದೀರಿ. ನಿಮ್ಮ ಸಬ್ಸಿಡಿಯ ಒಂದು ಹಣವನ್ನ ಪಡೀಲಿಕ್ಕೆ ತೇಜಸ್ವಿ ಸೂರ್ಯ ಅವರು ಹೇಳಿದಂತ ರೀತಿಯಲ್ಲಿ ಸುಮಾರು 21,000 ಹೆಚ್ಚಿನ ಅರ್ಜಿಗಳಿದೆ. ಸುಮಾರು 198 ಕೋಟಿ ರೂಪಾಯಿಗಳ ಒಂದು ಬೇಡಿಕೆ ಇರತಕ್ಕಂಥದ್ದನ್ನೇನು ನೀವೇನು ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ. ಮುಂದಿನ ಬಜೆಟ್ ನಲ್ಲಿ ಇನ್ನೂ 100 ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅದರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದಕ್ಕೆ ಬಜೆಟ್ ನ ಏನು ಒಂದು ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕನ್ಸಿಡರೇಷನ್ ಮಾಡತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಪಿಯೂಷ್ ಗೋಯಲ್ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ತೇಜಸ್ವಿ ಸೂರ್ಯ ಅವರ ಮನವಿಯನ್ನ ಇವತ್ತು ಪುರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಆನೆ ಕಾರಿಡಾರ್ನ ವಿಷಯದಲ್ಲಿ ಹೇಳೋದಾದ್ರೆ ಮತ್ತು ನಮ್ಮ ಕಸ್ತೂರಿ ರಂಗನ್ ವರದಿ ಏನಿದೆ, ನಾನು ಮುಖ್ಯಮಂತ್ರಿ ಇದ್ದಾಗ ಜಾಮದಾರ್ ಅವರು ನಮ್ಮ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೇನಿದ್ರು ಅವರ ಒಂದು ಸಮಿತಿಯನ್ನ ರಚನೆ ಮಾಡಿ ಅವರ ಮುಖಂಡತ್ವದಲ್ಲಿ ನಮ್ಮ ಮಲೆನಾಡು ಪ್ರದೇಶದ ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆ, ನಮ್ಮ ಹಾಸನ ಜಿಲ್ಲೆ ಮಡಿಕೇರಿಯ ಭಾಗದಲ್ಲಿ ಇರ್ತಕ್ಕಂಥ ಕಾಫಿ ಪ್ಲಾಂಟ್ಗಳ ಈ ಒಂದು ಒತ್ತುವರಿಯ ವ್ಯವಸ್ಥೆಗಳಿರಬಹುದು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಕೊಡಲಿಕ್ಕೆ ಒಂದು ತೀರ್ಮಾನ ಮಾಡಿದ್ದು. ಇವತ್ತು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಎಲ್ಲರಲ್ಲೂ ಏನೊಂದು ಆತಂಕ ಇದೆ. ಈಗಾಗಲೇ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ ಒಂದು ಸಭೆಯನ್ನು ಮಾಡತಕ್ಕಂಥ ಮುಖಾಂತರ ಕೇಂದ್ರದ ನಮ್ಮ ಪರಿಸರ ಇಲಾಖೆಯ ಸಚಿವರೇನಿದ್ದಾರೆ ಅವರು ಮತ್ತು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡತಕ್ಕಂಥ ಮುಖಾಂತರ ನಮ್ಮ ಲೋಕಸಭಾ ಸದಸ್ಯರುಗಳನ್ನು ಸಹ ಆಹ್ವಾನ ನೀಡಿ ಆ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡತಕ್ಕಂಥದ್ದಕ್ಕೆ ಒಂದು ಸಭೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಏನ್ ಹೇಳಿದ್ದಾರೆ. ಆನೆ ಕಾರಿಡಾರ್ ವಿಷಯದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸುಮಾರು 15,000 ಎಕರೆಯನ್ನು ಗುರುತಿಸಿ ಮತ್ತು ನಮ್ಮ ರೈತರುಗಳು ತೇಜಸ್ವಿ ಸೂರ್ಯ ಅವರು ಹೇಳದಂತ ರೀತಿಯಲ್ಲಿ ಈಗಾಗಲೇ ಅವರ ಸುಪರ್ದಲ್ಲಿರ್ತಕ್ಕಂಥ 3,000 ಎಕರೆ ಭೂಮಿಯನ್ನ ಬಿಟ್ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಆನೆ ಕಾರಿಡಾರ್ಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮನವಿ ಏನಿದೆ ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ನೆನಗುದಿಗೆ ಬಿದ್ದಿರತಕ್ಕಂಥದ್ದು. ಶ್ರೀಲಂಕಾದಲ್ಲೂ ಇದೇ ರೀತಿಯ ಒಂದು ಆನೆ ಕಾರಿಡಾರ್ನ ಒಂದು ಯೋಜನೆಯನ್ನ ಏನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಇದರ ಬಗ್ಗೆ ಶಾಶ್ವತವಾದಂತಹ ಪರಿಹಾರವನ್ನ ತರಲೇಬೇಕಾಗಿದೆ. ಇಲ್ಲದಿದ್ರೆ ನಮ್ಮ ರೈತರ ಬದುಕು ಪ್ರತಿನಿತ್ಯ ಒಂದು ಆತಂಕದಲ್ಲಿ ಬದುಕನ್ನು ನೀವಿಲ್ಲಿ ಮಲೆನಾಡು ಪ್ರದೇಶದಲ್ಲಿ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನಿದ್ದೀರಿ. ನಾನು ಈ ಒಂದು ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ 100 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೆ. ನಮ್ಮ ರೈಲ್ವೆ ಗರ್ಡರ್ಗಳ ಮುಖಾಂತರ ಒಂದು ತಡೆಗೋಡೆಗಳನ್ನ ನಿರ್ಮಾಣ ಮಾಡಬೇಕು ಅಂತ. ಅದರ ಜೊತೆಯಲ್ಲಿ ನೀವು ಮಳೆಗಾಲದಲ್ಲಿ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ನಿಮ್ಮಿಂದಲೇ ಸಹ ಇವತ್ತು ರಾಜ್ಯದ ಹಲವಾರು ಭಾಗದ ಕುಟುಂಬಗಳು ಬದುಕ್ತಾ ಇದ್ರೆ ಹೇಮಾವತಿ ಜಲಾಶಯಕ್ಕೆ ನೀರು ಬರ್ತಕ್ಕಂಥದ್ದೇನಿದೆ ನೀವು ನಿಮ್ಮ ಒಂದು ತ್ಯಾಗದ ಫಲ ಅದೆಷ್ಟೇ ಅಲ್ಲ, ಬಹುಶಃ ಇವತ್ತಿನ ಎತ್ತಿನ ಹೊಳೆ ಯೋಜನೆ, ಬಹುಶಃ ಯೋಜನೆ ಹೆಸರಿನಲ್ಲಿ ಕೆಲವು ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಬಹುಶಃ ಅನುಕೂಲಗಳಾಗಿರಬಹುದು. ಇವತ್ತು ಪ್ರತಿ ವರ್ಷ ಮಳೆಗಾಲದಲ್ಲಿ ಇತ್ತೀಚೆಗೆ ನೀವು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನಾವು ಕಂಡಿದ್ದೇವೆ. ಇವತ್ತೇನು 18,000 ರೂಪಾಯಿಗಳನ್ನ ಇವತ್ತು ಪರಿಹಾರವನ್ನ ಇವತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ 36,000 ರೂಪಾಯಿಗಳ ಗರಿಷ್ಠ ಹಣವನ್ನ ಕೊಡ್ತಕ್ಕಂಥದ್ದು ಏನಿದೆ ಅದನ್ನ 50,000ಕ್ಕಾದರೂ ಏರಿಸಬೇಕು ಅಂತಕ್ಕಂಥದ್ದು ನಿಮ್ಮಗಳ ಬೇಡಿಕೆ ಇದೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಬಹುಶಃ ಇದು ರಾಜ್ಯ ಸರ್ಕಾರ ತೆಗೆದುಕೋಬೇಕಾದಂತ ನಿರ್ಧಾರ ರಾಜ್ಯ ಸರ್ಕಾರದಲ್ಲಿ ಆಗಬೇಕಾಗಿದೆ. ಇವತ್ತು ನಮ್ಮ ಸಕಲೇಶ್ಪುರ ಅಷ್ಟೇ ಅಲ್ಲ, ಚಿಕ್ಕಮಗಳೂರು ಮತ್ತು ಮಡಿಕೇರಿಯ ಭಾಗದ ನಮ್ಮ ಹಲವಾರು ಸ್ನೇಹಿತರುಗಳೇನು ಬಂದಿದ್ದೀರಿ, ನಿಮ್ಮ ಈ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲೇನು ಚರ್ಚೆ ಮಾಡಿದ್ದಾರೆ ಅದೆಲ್ಲವನ್ನ ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಧ್ವನಿಯಾಗಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೇವೆ, ನಿಮ್ಮ ಕಷ್ಟಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ಕಾಫಿ ಬೆಳೆಗಾರರು ಇವತ್ತು ದೇಶಕ್ಕೆ ಕೊಡುಗೆ ಕೊಟ್ಟಿರತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಕಾಫಿ ಬೆಳೆಗಾರರು. ಶೇಕಡಾವಾರು ಇವತ್ತು ಕಾಫಿ ಬೆಳೆ ಬೆಳೀತಕ್ಕಂಥವ್ರು ಕರ್ನಾಟಕದ ಇರ್ತಕ್ಕಂಥದ್ದು. ಇವತ್ತು ತಾವು ಒಂದು ಕಡೆ ಇಂಡೋನೇಷ್ಯಾ, ಅಲ್ಲಿಂದ ಬ್ರೆಜಿಲ್ ಇರಬಹುದು, ಮತ್ತೆ ವಿಯೆಟ್ನಾಂನಲ್ಲೂ ಇವತ್ತು ಈಗಾಗಲೇ ಕಾಫಿ ಬೆಳೆಯಲ್ಲಿ ಅವರು 2ನೇ ಸ್ಥಾನದಲ್ಲಿದ್ದಾರೆ ವಿಯೆಟ್ನಾಂ ಅವರು. ಇವತ್ತು ನಾವು 7ನೇ ಸ್ಥಾನದಲ್ಲಿ ಏನಿದ್ದೇವೆ. ಇವತ್ತು ನಿಮ್ಮಗಳ ಒಂದು ದೇಶಕ್ಕೆ ಯಾವ ಒಂದು GDPಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ನಮ್ಮ ಮೋಹನ್ ಕುಮಾರ್ ಅವರು, ಇದೆಲ್ಲವನ್ನ ನಾವು ಕಾರ್ಯರೂಪಕ್ಕೆ ತರತಕ್ಕಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಅದರಲ್ಲೂ ವಿಶೇಷವಾಗಿ ಕಾಫಿ ಬೋರ್ಡ್ನಿಂದ ನಿಮಗೆ ಹೆಚ್ಚಿನ ಒಂದು ಆರ್ಥಿಕ ನೆರವುಗಳು, ನಿಮ್ಮ ಒಂದು ಕಾರ್ಯಕ್ರಮಗಳ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥದ್ದಕ್ಕೆ, ಉಪಕರಣಗಳನ್ನು ಖರೀದಿ ಮಾಡತಕ್ಕಂತಹ ಸಬ್ಸಿಡಿಯ ವ್ಯವಸ್ಥೆ ಅಷ್ಟೇ ಅಲ್ಲ, ಇವತ್ತು ಫರ್ಟಿಲೈಸರ್ಗೂ ಸಹ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಹಲವಾರು ಸಬ್ಸಿಡಿಯ ರೂಪದಲ್ಲಿ ಇವತ್ತೇನು ರೈತರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ರಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕೊಡುಗೆ ಏನಿದೆ, ಅವರ ಚಿಂತನೆ ಏನಿದೆ, ಮತ್ತು ಪ್ರಮುಖವಾಗಿ ನಿಮಗೆ ಇರತಕ್ಕಂಥದ್ದು ತೇಜಸ್ವಿ ಸೂರ್ಯ ಅವರು ಹೇಳಿದಂತ ರೀತಿಯಲ್ಲಿ ಇಲ್ಲಿಯ ಕೂಲಿ ಕಾರ್ಮಿಕರ ವಿಷಯದಲ್ಲಿ ಪ್ರತಿನಿತ್ಯ ನಿಮಗೆ ಆಗ್ತಕ್ಕಂಥ ಒಂದು ಸಮಸ್ಯೆಗಳು. ಯಾಕೆಂದ್ರೆ ಇವತ್ತು ಕೂಲಿ ಕಾರ್ಮಿಕರು ದೊರಕತಕ್ಕಂಥದ್ದು ಕಷ್ಟ ನಿಮಗೆ. ಒಂದು ಕಾಲದಲ್ಲಿ ಇಂಥ ಸಮಸ್ಯೆ ಇರಲಿಲ್ಲ, ಒಂದು ಕಾಲದಲ್ಲಿ ರೇಟ್ ಇರಲಿಲ್ಲ, ಆದರೆ ಇವತ್ತು ಉತ್ತಮವಾದಂತ ಬೆಳೆ ಇಲ್ಲದೆ ಇದ್ದಂತ ಸಂದರ್ಭದಲ್ಲೂ ಒಳ್ಳೆಯ ಒಂದು ಬೆಲೆ ದೊರಕ್ತಾ ಇರತಕ್ಕಂಥದ್ದು ಒಂದು ಸ್ವಲ್ಪ ನಮ್ಮ ರೈತರು, ನಮ್ಮ ಕಾಫಿ ಪ್ಲಾಂಟರ್ಸ್ ಗಳು ಸ್ವಲ್ಪ ನೆಮ್ಮದಿಯ ಉಸಿರಾಡತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ. ಆದರೆ ಈ ಬಾರಿ ಸ್ವಲ್ಪ ಮಳೆಯ ಅನಾಹುತದಲ್ಲೂ ಪೆಟ್ಟು ಸಹ ತಿಂದಿದ್ದೀರಿ. ನಮ್ಮ ಕಾಫಿ ಪ್ಲಾಂಟರ್ಗಳು ಹೇಗೆ ಅಂದ್ರೆ ನಿಮ್ಮ ಹವ್ಯಾಸ ದುಡ್ಡು ಬಂದಾಗ ಆರಾಮಾಗಿ ತಾವೆಲ್ಲರೂ ಒಂದು ರೀತಿಯಲ್ಲಿ ಎಲ್ಲರ ಜೊತೆಗೂಡಿ ಆ ಒಂದು ಹಣವನ್ನು ಹಂಚಿಕೊಂಡು ನಿಮ್ಮ ನಿಮ್ಮ ರೀತಿಯಲ್ಲಿ ಜೀವನ ಮಾಡ್ತೀರಿ. ಅದನ್ನ ಕೂಡಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕಾಫಿ ಪ್ಲಾಂಟರ್ಗಳು ಎಂದೂ ಸಹ ನೀವು ಆ ರೀತಿಯ ಒಂದು ಚಿಂತನೆಯಲ್ಲಿ ಬಂದಂತವರಲ್ಲ. ಇದ್ದಾಗ ಎಲ್ಲಾ ರೀತಿಯಲ್ಲಿ ತಾವು ಅದನ್ನು ಎಷ್ಟು ಬೇಗ ಖಾಲಿ ಮಾಡೋದು ಅಂತ ಹೇಳಿ ತಾವು ನಡ್ಕೊಳ್ತಕ್ಕಂಥದ್ದೇನಿದೆ, ಆಮೇಲೆ ಸಮಸ್ಯೆಗಳಾದಾಗ ಯಾವ ಒಂದು ನೋವಿನಲ್ಲಿ ನೀವು ಇರ್ತೀರಿ ಅಂತಕ್ಕಂಥದ್ದು, ಇದೆಲ್ಲದರ ಅನುಭವ. ನಾನು ಕಾಫಿ ಪ್ಲಾಂಟರ್ ಆಗದೇ ಇದ್ರು ನಿಮ್ಮ ಜೊತೆಗೂಡಿ ನಿಮ್ಮ ಜೊತೆಯಲ್ಲಿ ನೀವು ಹಲವಾರು ಬಾರಿ ಬರೆತಿದ್ದೇನೆ, ನಿಮ್ಮ ಸಮಸ್ಯೆಗಳನ್ನು ಅರಿತುಕೊಂಡಿದ್ದೇವೆ. ನಾನು ನಮ್ಮ ಪಿಎಸ್ ಗೋಲ್ಜಿ ಅವರು ನಿಮ್ಮ ಕಷ್ಟಗಳಿಗೆ ಪರಿಹಾರ ತರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿದ್ದೇವೆ, ಕೇಂದ್ರ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ಯಾವುದೇ ರೀತಿಯ ಆತಂಕಗಳು ಬೇಡ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸಿ ನನ್ನ ಎಡಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ಇದುವರೆಗೆ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಹೆಚ್ ಡಿ ಕುಮಾರಸ್ವಾಮಿ ಅವರ ವಿಚಾರಗಳು ಮೂಡಿಬಂತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ, ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಅವರ ಮಾತುಗಳು. ದ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಂಡ್ ಇಟ್ ಇಸ್ ಮೆನಿ ಅದರ್ ಅಸೋಸಿಯೇಷನ್ಸ್ ಇನ್ ದ ಅಂಬ್ರೆಲಾ ಫೆಡರೇಷನ್ ಹ್ಯಾಸ್ ಕಂಟಿನ್ಯೂಸ್ಲಿ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದಿ ಫಾರ್ಮರ್ಸ್. ದೇ ಆಕ್ಟ್ ಆಸ್ ದ ಇಂಟರ್ಫೇಸ್, ಆಸ್ ದ ಸೇತು ಬಿಟ್ವೀನ್ ದಿ ಕಾಫಿ ಬೋರ್ಡ್, central government and the farmers, and I'd like to thank them that they have invited me here today on National Farmers Day, which is being celebrated all over the country. It is Shri Charan Singh's birth anniversary. He is somebody who has always stood for the rights of farmers. His illustrious son, our grandson, Shri Jayant Chaudhary, is our colleague in the union cabinet, and I am indeed very very privileged to be among our coffee farmers today on this auspicious day. Friends, yours is one industry which is not only providing livelihood, which is not only providing income to lakhs of farmers, to lakhs of labor, to lakhs of workmen who are working in the coffee industry, but who is also helping the country earn nearly 10,000 crore rupees of foreign exchange. And therefore, I would like to bow to all of you for the wonderful work and your contribution to nation building, your contribution to making the lives of lakhs of families better for the future. In fact, coffee had a role even in the freedom movement. Many of our freedom fighters used to meet at the Indian Coffee House and plan out what they will do for the got into the habit of drinking tea. My good friend from Hatti Coffee was suggesting to me that I should promote that India becomes a country of coffee lovers. I myself, since the morning, I had two cups of coffee on the flight. I had one filter coffee at Bangalore Airport. I had one Hatti filter coffee when I entered this venue, and I've had one more over here. That's 5 cups of coffee. After my morning tea, of course, the morning tea was in Mumbai in my home. But 5 cups of coffee, and gradually it's picking up. In fact, international companies are coming to India to sell their coffee. I think it's high time. Instead of exporting just coffee beans or raw coffee, more and more companies should start processing the coffee that is made in India. More and more startups like Hatti Coffee should come into India and start processing the coffee, and not only selling coffee in India, but selling ready-to-drink processed coffee across the world, so that our Indian branded coffee becomes the taste all over the world. In fact, when Prime Minister Modi goes to any country internationally, or when I go to meet my counterparts in any country overseas, or trade ministers or industry ministers come to meet me in India, we give them a packed box of coffee that the coffee board has prepared with 3 types of coffee in it: Chikmagalur, Coorg and Hassan district. These 3 coffees we pack in a beautiful box and give it to all the foreign ministers, and Prime Minister gives it to his colleagues, the heads of state, to promote Indian coffee across the world. And I think it's time that we started encouraging more startups like Tejaswi and some of our other colleagues were saying. And therefore, I think they have taken a decision to develop Dobaspet Coffee Board facility. At the Dobaspet Coffee Board facility, we'll be providing space to any companies or any startups who want to come there and start developing their brand, start developing their platform, start looking at sourcing coffee and providing that both in India and internationally. I would invite youngsters, possibly the youngsters from the coffee farmers' families, to look at becoming startup, look at becoming entrepreneurs, and start branding, packaging, processing and selling the coffee, so that the value addition will help the industry, will help our small farmers earn more income. In fact, they have just now showed me their plans to set up a skill development center at Balle Honur in Chikmagalur. This center will be a skill development center which will come up in Chikmagalur. They were saying they have a fund shortage. I will make sure that the funds are available to you, either through the coffee board or through the CSR of one or the other companies. But you can start the plans, and we will certainly set up this skill development center and provide encouragement to our youngsters and train them to add value in the coffee chain and earn more money for the coffee planters and coffee industry. I was also discussing with my colleagues what more we can do for the coffee industry. In fact, some of your suggestions I will come to, but what I am given to understand is that there was a scheme for integrated coffee development. This integrated coffee development scheme was discontinued about 13 years ago. There used to be an old scheme which was discontinued in 2011. We have just now, after 13 years, reintroduced the integrated coffee development scheme. And under that scheme, we will be providing support for quality upgradation through drying yard, through godowns, through pulpers, through mechanical dryers, solar panel dryers, and other equipment, particularly for mechanization. We would also like to support custom hiring centers where you can buy expensive machines and share it amongst many farmers, for which the Coffee Board is encouraging making farmer producer organizations, FPOs or cooperatives. I am told 12 or 13 FPOs have already started. Their target is 100 FPOs in this region. And I would urge you, Kumar Swamiji, Tejaswi, our MP, all our MLAs and the Coffee Board, please work together, and the KGF, please work together and make collective effort. Small farmers will not be able to mechanize, will not be able to go in for modern equipment on their own, because their holding is small. The utilization of equipment cannot justify for small farmers. I would urge all of you, you can make 100 farmer producer organizations, you can make more than that, and each FPO should have as many members as you can collect. Don't make very small FPOs. The larger the FPO, the more your capacity will be to get support from the tobacco, from the Coffee Board, the more our ability, because we give 70% subsidy. Coffee Board gives 70% subsidy. If you have a collective scheme as a cooperative or FPO, if you apply as an individual farmer, you can only get 40% subsidy. But if you work collectively, you can get up to 70% subsidy. And therefore, I would like to urge all of you and the public representatives, try to create more and more FPOs. Then all the machinery that we will give, the technology infusion that we can support, the precision farming or smart solutions and fertigation that we can help you with, the use of drone technology or satellite technology can be provided to you as a farmer producer organization or a cooperative. Therefore, I would urge all of you, we have started this scheme after 13 years once again. Drying yard, go down, pulpers, mechanical drivers, all of this can be used by cooperative or FPO. 70% will be provided by the Coffee Board, and for the balance 30%, if collectively you bring in maybe 15%, we will help you get a loan from a bank for the balance 15%. I'm thinking in my mind, once I go back, I will draw up a program by which we will set up a small fund to guarantee the loan that the FPO will take, that can be available to the FPO at a very low rate of interest. We'll work out a scheme in the Coffee Board for the matching loan. If the FPO provides a small component, we'll get you a matching loan from a bank. We'll see if Coffee Board can create a fund to guarantee that and help these FPOs start processing your coffee, adding value to the coffee and whatever will be the profit will be shared by all the farmers or the cooperative members, so that the benefit of value addition goes back to the farmers and makes and increases the income of the farming community. We also are continuing with the scheme for replantation, for water augmentation, for eco certification. And I was just now talking to Jagdishan and Mr. Dinesh that we should also look at whether we can get some equipment through BIS support. The Bureau of Indian Standards has a scheme by which they will fund testing equipment, and by setting up testing equipment in all the various districts where coffee is grown, you can start gradation of coffee. If you give graded coffee based on the quality, then I think the farmers can get a better income for the coffee that they are producing, and it will encourage our farmers not to do preemptive cultivation. They should make sure the coffee is given the full time so that good quality coffee can be produced. And if they get a better value for good quality after testing, I'm sure our Hathi coffee friend will tell us that better the quality, you will give a better price to the farmers. And all the buyers will gradually and be encouraged to buy good quality, and farmers will be encouraged to produce good quality coffee and get a good value for their coffee. Friends, a few issues that were raised by my colleagues I would like to address. One was about incentives. Tejaswi Surya mentioned that 21,000 applications have been received worth about 200 crores, and the available funds this year is expected to be about 95 crores. Of course, I'll have to go back to the finance ministry to increase the funds, but I can assure you, for every viable project, where the project is viable, where the project is designed to increase the income of the farmers, and preferably if it is in the form of an FPO or a cooperative, I will make sure between the current year and the next year, 24, 25 and 25, 26, all these applicants, 100% of them will get the incentive that they deserve. Friends, another issue raised was about the chairman. Why are you worried about what powers he has or he doesn't have powers? He is my man. He is the minister's representative. Please consider him as your coffee minister. Go to him for your problems, and all his problems will be my responsibility. I am empowering him. The law doesn't empower anybody. You may have a very empowered chairman under the law, but I don't think that will be more empowerment than what he can get from me. He is my representative. Every issue taken up with him will be escalated to me personally. Another issue that was raised was about the elephant corridors. Many members raised it. Tejaswi raised it. I think our MLAs raised it. You have talked about drone survey to work out. The coffee board has been planning a drone survey to identify the elephant corridor and to see what can be done. I will invite the Honorable MP Mr. Patel, our three MLAs, Kumar Swami Ji and I will both go to the Environment Minister Shri Bhupendra Yadav Ji, and we will work with him to see what can be done to address this problem of elephants. I will go one step further. Instead of only a drone survey, today I will order to BISAC, N-BISAC, which is set up by Prime Minister Modi in Gandhinagar, which has prepared the technology platform for PM Gati Shakti, which has helped infrastructure growth and infrastructure projects being speeded up in a big way. I will order to BISAC to do a satellite survey of the elephant corridors and to study the reports through satellite for the last 10 or 15 years and using the old satellite reports and the current satellite images to identify the elephant corridor, and then we will go to the environment minister. It is a difficult subject, as the Honorable MLA also said. This man-animal conflict is a very delicate subject. The whole world is protecting our animals. The whole world is concerned about the reducing species, whether elephants or many other animals. But we'll have to find an amicable solution by which this conflict can be converted into coexistence. And our objective will be that man-animal conflict becomes history and man-animal coexistence becomes the future. We will work together with all of you. We will work with the state government and with the environment ministry in the center to come up with a coexistence model, with a cooperation model, with a collaboration model. And I would urge our MLAs and Kumar Swamiji to help us get support from the state government to resolve this issue in a constructive manner. Friends, another issue that was raised was about the Surface Act. I was also reminded about some answer that I had given in Parliament. Now I'd like to clarify that question was about coffee crops. I have that question with me here. The question was about coffee crops. Crop loan does not come under Surface. And therefore it was replied that crop loan will not come under Surface. But there are many people who have taken loans which are not just crop loans, but are loans against their land holdings. For that, I am glad that Kumar Swamiji, Tejaswi ji, and our other leaders had taken the initiative and met the Honorable Finance Minister to request for her support. And I am happy to announce on this August platform, on this auspicious National Farmers Day, that Canara Bank has issued a circular only 3 days ago on 20th December. They have issued a circular for settlement of the coffee borrower's account through a mechanism by which there will be a Lok Adalat, which is called Can Adalat, which is scheduled on 26th and 27th December at Hassan, Chikmagaluru and Madakeri. All three places, Can Adalat will be held on 26th and 27th December. And we would urge all those who are having a problem on coffee loans to please, with Canara Bank, to please visit these Lok Adalats. If we are able to resolve the coffee loan issue in these Lok Adalats, I will talk to all the other banks. If any of the coffee growers, I have told maximum coffee growers have Canara Bank loan. But if any coffee growers have loans with other banks, I will talk to their chairman and make sure that they will also follow the Canara Bank model. I would urge Coffee Board to make arrangements so that all our borrowers of Canara Bank attend this Lok Adalat on 26th and 27th. I would urge MLAs and MPs also to ensure that they are able to go there and please try to settle under the concessional terms that Canara Bank has drawn up for settlement of even the old loans which are more than 4 years old. They are willing to settle at very reasonable terms. ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿರುವ ಪಿಯೂಷ್ ಗೋಯಲ್ ಅವರು ಮಾತನಾಡಿ, ಕಾಫಿ ಮಂಡಳಿಯ ಅಧ್ಯಕ್ಷರು ವಿಶೇಷ ಕಾರ್ಯತತ್ಪರತೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಸಂಸದರಾದ ತೇಜಸ್ವಿ ಸೂರ್ಯ ಅವರ ಕ್ರಿಯಾಶೀಲತೆಯು ಮೆಚ್ಚುವಂತಹದ್ದು. ಕಾಫಿ ಕ್ಷೇತ್ರವು ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿದೆ. 10,000 ಕೋಟಿ ರೂಪಾಯಿ ವಿದೇಶಿ ವಿನಿಮಯವನ್ನು ದೊರಕಿಸಿಕೊಡುವ ಈ ಉದ್ದಿಮೆಯು, ಅದರಲ್ಲೂ ಕಾಫಿ ಬೆಳೆಗಾರರ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರಿಹರಿಸಲು ಪ್ರಯತ್ನಿಸಲಾಗುವುದು. ಇಂದು ನಾನು 5 ಬಾರಿ ಕಾಫಿಯನ್ನ ಇಲ್ಲಿಯವರೆಗೆ ಕುಡಿದಿದ್ದೇನೆ. ಕಾಫಿಯ ಸೇವನೆಯನ್ನ ಉತ್ತೇಜಿಸಲು ನಾವೆಲ್ಲ ಪ್ರಯತ್ನಿಸೋಣ. ಪ್ರಧಾನಮಂತ್ರಿಗಳು, ನಾನು ಎಲ್ಲೇ ಹೋದರೂ ಕಾಫಿಯನ್ನ ಗಣ್ಯರಿಗೆ ಕಾಣಿಕೆಯಾಗಿ ಕೊಡುತ್ತಿದ್ದೇವೆ. ಈ ಉದ್ದಿಮೆಯಲ್ಲಿ ಯುವಕರು ಹೆಚ್ಚೆಚ್ಚು ತೊಡಗಬೇಕು. ಕಣಗಳನ್ನು ಮಾಡಿಕೊಳ್ಳಲು, ಗೋದಾಮುಗಳನ್ನು ನಿರ್ಮಿಸಿಕೊಳ್ಳಲು, ಡ್ರೈಯರ್ಗಳನ್ನು ಸ್ಥಾಪಿಸಿಕೊಳ್ಳಲು ಉತ್ತೇಜನವನ್ನು ನೀಡಲಾಗುತ್ತಿದೆ. ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚನೆ ಮಾಡಿಕೊಂಡರೆ ಸರ್ಕಾರದಿಂದ ಹೆಚ್ಚು ಅನುದಾನವೂ ಸಿಗಲಿದೆ. ಈಗ ಅರ್ಜಿ ಸಲ್ಲಿಸಿರುವ 21,000 ಜನ ಕಾಫಿ ಬೆಳೆಗಾರರಿಗೆ ಮುಂಬರುವ ದಿನಗಳಲ್ಲಿ ಅನುದಾನ ಸಿಗುವಂತೆ ನೋಡಿಕೊಳ್ಳಲಾಗುವುದು. ಕಾಡಾನೆಗಳ ಸಮಸ್ಯೆಯನ್ನು ನಿವಾರಿಸಲು ಅರಣ್ಯ ಸಚಿವರೊಂದಿಗೆ ಚರ್ಚಿಸಿ ಪರಿಹಾರವನ್ನು ಕಾಣಲಾಗುವುದು. ಇಡೀ ವಿಶ್ವದಲ್ಲಿ ಕಾಡು ಪ್ರಾಣಿಗಳ ಸಂರಕ್ಷಣೆಯ ಕೂಗು ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಸೂಕ್ತ ಮಾರ್ಗಗಳನ್ನು ಹುಡುಕಲಾಗುತ್ತಿದೆ. ಕಾಫಿ ಬೆಳೆಯ ಸಾಲ ಸರ್ಫಾಸಿ ಕಾಯ್ದೆಯಡಿ ಬರುವುದಿಲ್ಲ. ಕೆನರಾ ಬ್ಯಾಂಕು ಕಾಫಿ ಬೆಳೆಗಾರರ ಸಾಲವನ್ನು ಪಾವತಿಸಲು ಇದೇ 26-27ರಂದು ಕಾಫಿ ಅದಾಲತ್ನ ಏರ್ಪಡಿಸಿದೆ. ಇತರೆ ಬ್ಯಾಂಕುಗಳು ಇದನ್ನು ಅನುಸರಿಸಲು ತಿಳಿಸಲಾಗುವುದು ಎಂದು ಹೇಳಿದರು. ಇದುವರೆಗೆ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಅವರ ವಿಚಾರಗಳನ್ನು ಆಲಿಸಿದಿರಿ. ರೈತ ಬಾಂಧವರೇ, ಇದುವರೆಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇತ್ತೀಚೆಗೆ ಸಕಲೇಶಪುರದಲ್ಲಿ ಆಯೋಜಿಸಿದ್ದ ಬೆಳೆಗಾರರ ಸಮ್ಮೇಳನದ ಆಯ್ದ ಅಂತಿಮ ಭಾಗವನ್ನ ಕೇಳ್ತಾ ಇದ್ರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಕೆ ಸುರೇಶ್, ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಮತ್ತು ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಅವರ ವಿಚಾರಗಳು ಮೂಡಿಬಂತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಕೇಳುಗರೆ, ನಾಳೆ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ಗೌಡಗೆರೆ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಎನ್ಆರ್ ಶ್ರೀರಾಮ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ಆತ್ಮೀಯ ಕೇಳುಗರಿಗೆ ಕಾರ್ಯಕ್ರಮದ ಪರವಾಗಿ ನಮಸ್ಕಾರಗಳು.